ಹಾಗೂ ಕೀಲುಗಳಲ್ಲಿ ನೋವಿದೆ. ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಬಂಧನ ಚಿತ್ರದ ಗೀತೆ ಇದಾಗಿತ್ತು. ಆರ್ಎನ್ಜಿ ಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇತ್ತು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಹಾಡನ್ನು ಹಾಡಿದರು. ಟಾಪ್ 20 ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸೀರೆಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ವಿ. ಮನೆಯ ಸೀರೆ ಮಹಿಮೆ ಇದೆಯಲ್ಲ, ಅದು ಆ ಸೀರೆ ಉಡುವ ಮಹಿಳೆಗೇ ಗೊತ್ತು. ಮೊಸರು ಕಡಿದು ಮುಸರೆ ತೊಳೆದು ಉಜ್ಜೋ ಕೈಗೆ ಅದೇ ಸೆರಗಬೇಕು. ಹನಿ ಹಾಲು ಚೆಲ್ಲಿದ್ರು, ಮಗುವಿನ ಜೊಲ್ಲು ತೊಟ್ಟಕ್ಕಿದ್ರು ಒಡ್ಸೋಕ್ಕೂ ಸೈ. ಹಾಗೆ ಹನಿ ಬೆವರು ಬಂದರೂ ಅದನ್ನೇ ಬಳಸ್ತೀವಿ. ಸಮಯಕ್ಕೆ ಒಂದೊಂದು ಸತಿ ಅಗತ್ಯ ಬಿದ್ದಾಗ ಗಂಡನ ಗಾಯಕ್ಕೆ ಪಟ್ಟಿಯಾಗೂ ಇರುತ್ತೆ. ಬಿಸಿ ಪಾತ್ರನ ಗಡಿಬಿಡಿಯಲ್ಲಿ ಎತ್ತಬೇಕು ಅಂದಾಗ ಆ ಸೀರೆ ಸೆರಗಬೇಕಾಗತ್ತೆ. ಹಾಗೆ ನಗುತ್ತಾ ಇರಬೇಕಾದ್ರೆ ನಾಚಿ ಬಾಯಿ ಬಾಯಿಗೊಡ್ಡದಕ್ಕೆ ಈ ಸೀರೆ ಸೆರಗಬೇಕು, ಹಾಗೆ ಅಳಬೇಕಾದ್ರೆ ಅದನ್ನ ತಡೆಯೋಕೆ ಈ ಸೀರೆ ಸೆರಗಬೇಕು. ಇಷ್ಟೆಲ್ಲ ಉಪಯೋಗಗಳಿರೋ ಸೀರೆ ಬೇರೆ ಬೇರೆ ಏನಂತಾರೆ ಹಳೆಯದಾಗಿ ಹರಿದ ಸೀರೆಗಳ ಭಾಗಗಳ ಉಪಯೋಗ ಮಾತ್ರ ಹೇಳೋಕಾಗೋದಿಲ್ಲ. ಸಣ್ಣ ಸಣ್ಣ ಮಗುವಿನ ಬಳಕೆಯಿಂದ ಹಿಡಿದು ಒರೆಸುವ ಬಟ್ಟೆವರೆಗೂ ಹೋಗುತ್ತೆ ಇದರ ಉಪಯೋಗ. ಇನ್ನು ಸಾಕಷ್ಟು ಸಂದೇಶಗಳು ಬರ್ತಾ ಇದೆ, ನೋಡೋಣ. ಅದಕ್ಕೂ ಮುಂಚೆ ಸೀರೆಯ ಇದೊಂದು ಗೀತೆ ನಿಮಗಾಗಿ. ಮುಡಿಯಲ್ಲಿಟ್ಟು ಬಯ್ಯಾರ ತೋರಿಸೋಬಗೆ ಕಾಸಿನಗಲ ಬೊಟ್ಟನ್ನಿಟ್ಟು ತಾಂಬೂಲ ಬಾಯಲ್ಲಿಟ್ಟು ಬೈನಾಗಿ ನಿಂತ ಬೆಳಗಿ ಬಾಳ ಬಿಟ್ಟಂಗೆ ಏನೋಣ ನೀನು ನಕ್ಕಾಗ ಸೋದರಿ. ರೇಷ್ಮೆ ಜರಿ ಅಂಗಿ ತೊಟ್ಟು ಮುತ್ತಿನ ಹಾರ ಇಟ್ಟು ರಂಗಾಗಿ ಇತ್ತ ಬಂದು ಧಾರವಾಡ ಸೀರೆ ಉಂಟು ಮಲ್ಲಿಗೆ ಮುಡಿಯಲ್ಲಿಟ್ಟು ಬಯ್ಯಾರ ತೋರು ಸೊಬಗಿ ಮಂಗಳಸೂತ್ರ ಚಿತ್ರದ ಗೀತೆ ಇದಾಗಿತ್ತು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿದ್ದಂತಹ ಈ ಗೀತೆಯ ಸಾಹಿತಿ ಆರ್ಎನ್ಜಿ ಗೋಪಾಲ್, ಸಂಗೀತ ನೀಡಿದ್ರು ವಿದ್ಯಾಸಾಗರ್ ಅವರು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 7:55. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಇದು ನಿಮ್ಮೆಲ್ಲರ ಗೆಳತಿ. ವಿಶೇಷವಾಗಿ ಈ ಮದುವೆ ಅಥವಾ ಯಾವುದಾದ್ರೂ ಹಬ್ಬದ ಸಂದರ್ಭಗಳಲ್ಲಿ ಸೀರೆದೇ ದರ್ಬಾರು. ಹೆಣ್ಮಕ್ಳನ್ನ ಸೀರೆ ಕೊಂಡ್ಕೊಳ್ಳೋಕೆ ಕರ್ಕೊಂಡು ಹೋದ್ರಂತೂ ಕೆಲವು ಗಂಡಸರು ಆಡ್ಕೊಳ್ಳೋದು ಇರುತ್ತೆ, ಇವ್ರು ಶಾಪಿಂಗ್ ಮಾಡೋಕೆ ದಿನ ಎಲ್ಲ ಬೇಕು ಅಂತ. ಈ ಡಿಸೈನ್ ಅಲ್ಲಿ ಆ ಕಲರ್ ತೋರಿಸಿ, ಆ ಡಿಸೈನ್ ಅಲ್ಲಿ ಈ ಕಲರ್, ಇದೇ ತರ ಆಗುತ್ತೆ ಅಂತ ಹೇಳ್ತಾರೆ. ಸೀರೆಗಳದ್ದೇ ದರ್ಬಾರು, ನೂರಾರು ಸೀರೆನ ನೋಡ್ತಾರೆ, ಒಂದಕ್ಕೊಂದು ತಾಳೆ ಮಾಡಿ ಅಂತೂ ಇಂತೂ ಒಂದು ಸೀರೆ ಕೊಳ್ಳುವಲ್ಲಿ ಅರ್ಧ ಯಶಸ್ವಿ ಆಗ್ತಾರೆ. ಅರ್ಧ ಯಶಸ್ವಿನೇ ಹೌದು, ಆದ್ರೆ ಬರೀ ಸೀರೆ ನೋಡಕ್ಕಾಗತ್ತೇ? ಸೀರೆಗೊಪ್ಪೋ ರವಿಕೆ ಸಿದ್ಧವಾಗದೆ ಸೀರೆ ಪೂರ್ತಿ ಯಶಸ್ವಿ ಆಗಕ್ಕಾಗೋದೇ ಇಲ್ಲ. ಸೀರೆ 500 ರೂಪಾಯಿದೇ ಆಗಿರ್ಲಿ, 5,000ದೇ ಆಗಿರ್ಲಿ, ಅದರ ಅಂದನ ಹೆಚ್ಚಿಸೋದೇ ರವಿಕೆ. ಈಗೀಗ ಸೀರೆಗಿಂತಲೂ ಆ ರವಿಕೆಗೆ ಹೆಚ್ಚಿನ ಡಿಮ್ಯಾಂಡ್. ರವಿಕೆ ಸಿದ್ಧ ಆಗೋ ಹೊತ್ತಿಗೆ ಇನ್ನೊಂದು ಸೀರೆನೇ ಕೊಳ್ಬೋದೋಗಿತ್ತಲ್ಲ ಅಂತ ಅನ್ಸೋದು ಖಂಡಿತ ಸುಳ್ಳಲ್ಲ. ಮದುವೆ, ಮುಂಜಿ, ಗೃಹ ಪ್ರವೇಶ ಮುಂತಾದ ಸಮಾರಂಭಗಳಲ್ಲಿ ಹೆಂಗಳೆಯರ ಮನ ಸೆಳೆಯೋದು ಬೇರೆ ಹೆಂಗಸರ ರವಿಕೆ ವಿನ್ಯಾಸಗಳು. ಒಬ್ಬರಂತೆ ಇನ್ನೊಬ್ಬರ ರವಿಕೆ ಇರೋದಿಲ್ಲ. ಒಬ್ಬರದು ಚಿಕ್ಕ ತೋಳಿನ ರವಿಕೆ ಆದರೆ ಒಬ್ಬರ ರವಿಕೆಯಲ್ಲಿ ತೋಳೆ ಮಾಯ. ಇನ್ನು ಅನೇಕ ವಿಷಯಗಳಿದೆ, ಸಂದೇಶಗಳಂತೂ ಬಹಳಷ್ಟು ಬಂದಿದೆ. ಯಾರೆಲ್ಲ ಸಂದೇಶ ಕಳಿಸಿದರೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಈ ಗೀತೆ. ಚೆಲ್ಲುವಮ್ಮ ಬಳ್ಳಿ ಬಂಗಾರಿ ನೀನೆ ನೀನೆ ನವಿಲಮ್ಮ ಮೇಲುಕೋಟೆ ಚೆಲುವಮ್ಮ ಸೀರೆ ಉಟ್ಟರೆ ಗೌಡತಿ ಕಂಚಿ ಸೀರೆ ಉಟ್ಟರೆ ಹೆಗ್ಗಡತಿ ರೇಷ್ಮೆ ಸೀರೆಯಲ್ಲಿ ನನ್ನೆದೆ ತುಂಬುವ ಈ ಮನ ಮೆಚ್ಚಿದ ಹೆಂಡತಿ ಹೆಂಡತಿ ಈಗ ನೀವು ಕೇಳಿದಂತಹ ಗೀತೆ ಬಲರಾಮ ಚಿತ್ರದಾಗಿತ್ತು. ರಾಜೇಶ್ ಕೃಷ್ಣನ್ ಹಾಗೂ ದಿವ್ಯಾ ರಾಘವನ್ ಹಾಡಿದ ಈ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಇನ್ನು ಶ್ವೇತಾ ಕುಸುಮ ಅವರು ನಮಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮಗೆ ತುಂಬಾ ಇಷ್ಟವಾದ ಕಲರ್ ಅಂದ್ರೆ ಬಣ್ಣ ಅಂದ್ರೆ ಕೆಂಪು ಮತ್ತು ಹಳದಿ ಬಣ್ಣ, ಹಾಗಾಗಿ ನನ್ನ ಸೀರೆ ಕಲೆಕ್ಷನ್ ಅಲ್ಲಿ ಹೆಚ್ಚಾಗಿ ಈ ಬಣ್ಣದ್ದೇ ಇದೆ, ಆದ್ರೆ ಒಂದು ಸೀರೆ ತರ ಇನ್ನೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಿಯಾ ಅವರು ಜಯನಗರದಿಂದ, ನನ್ನ ತಂದೆ ತಾಯಿಗೆ ನನ್ನ ಸೀರೆನಲ್ಲಿ ನೋಡೋಕೆ ತುಂಬಾ ಇಷ್ಟಪಡ್ತಾರೆ, ಹಾಗಾಗಿ ಅವರಿಗೋಸ್ಕರ ಸೀರೆ ಉಡೋದನ್ನ ಕಲಿತಾ ಇದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಲಕ್ಷ್ಮಮ್ಮ ಜಲಜಾ ವನಜಾ ಹಿರೇಹಡಗಲಿಂದ ಹೇಳ್ತಾ ಇದ್ರೆ, ನಮ್ಮ ಹಳ್ಳಿಲಿ ಮಹಿಳೆಯರೆಲ್ಲರೂ ಸೀರೆನೂ ಉಡೋದು, ಇದು ಬಿಟ್ಟು ನಮಗೆ ಬೇರೆ ರೀತಿ ಉಡುಪು ಇಷ್ಟ ಆಗೋದಿಲ್ಲ, ನಾವು ಹಾಗಾಗಿ ಸೀರೆನೆ ಉಡ್ತೀವಿ ಅಂತ ತಮ್ಮ ಅಭಿಪ್ರಾಯನ ತಿಳಿಸಿದ್ದಾರೆ. ಸೀರೆ ಜೊತೆ ನಿಮ್ಮ ನಂಟೇನು, ನಿಮ್ಮ ನೆನಪೇನು, ನಮಗೆ ವಾಟ್ಸ್ಆಪ್ ಸಂದೇಶ ಕಳಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 9483091029. ಮತ್ತೊಮ್ಮೆ 9483091029. ಸಮಯ 7:08 ಆಗಿದೆ. ಸೀರೆ ಅಂದ ತಕ್ಷಣ ನಮಗೆ ನೆನಪು ಬರೋದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಈ ಗೀತೆ. ಸೀರೆ ಮದುವೆ ಆಗೋವರೆಗೆ ತಾಯಿ ಉಡಿಸೋ ಸೀರೆ ತಾಯಿ ಆಗೋವರೆಗೆ ಬಂಧು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನುಮ ಕಳೆವವರೆಗೆ ಮಣ್ಣಿನ ಮಮತೆ ಮರೆವವರೆಗೆ ಮಾಡಿ ನನ್ನ ಮಗುವ ಬಿಡುವುದಿಲ್ಲ. ಇದ್ದು ಸತ್ತ ಹಾಗೆ ಮಗುವ ಬಿಟ್ಟ ತಾಯಿ, ತಾಯಿಗಿಂತ ಇಲ್ಲಿ ದೊಡ್ಡದಿಲ್ಲ ಸ್ಥಾಯಿ. ಸೀತಾ ಮಾತೆ ಸ್ಥಾನ ಗಂಡನ ಅನುಸರಿಸಿದರೆ, ಗಂಗೆ ಗೌರಿ ಸ್ಥಾನ ಕಥೆಯ ಅನುಕರಿಸಿದರೆ, ಗಂಡ ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಟು, ಹುಟ್ಟು ಸಾವಿನ ನಂಟು ಹೃದಯ ಮಿಡಿಬವರೆಗೆ, ಪ್ರೇಮದ ತುತ್ತ ತುದಿಯವರೆಗೆ ಬಾಳಿನ ಗುಟ್ಟು ತಿಳಿಯುವವರೆಗೆ. ಈಗ ನೀವು ಕೇಳಿದಂತಹ ಗೀತೆ ಮುನಿದ ಹೃದಯಗಳು ಚಿತ್ತದಾಗಿತ್ತು. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಇದ್ದಂತಹ ಈ ಗೀತೆಯನ್ನು ಹಾಡಿದ್ದು ರಾಜ್ಕುಮಾರ್ ಅವರು. ಶ್ರುತಿ, ಅಂಬರೀಷ್ ಮತ್ತು ನಿರೋಶ್ ಅವರ ಅಭಿನಯನ ನಾವಿಲ್ಲಿ ನೋಡಬಹುದು. ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಮುಂದುವರೆಸೋಣ ಒಂದು ಸಣ್ಣ ವಿರಾಮದ ನಂತರ. ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ, ಅನ್ನ ನೀಡಿದ ಈ ಮಣ್ಣನು ನಾ ಹೇಗೆ ತಾನೆ ಮರೆಯಲಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನ ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬಾ ಇದೆ. ವಿವಿಧ ಭಾರತಿ ಅಂದ್ರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟವಾಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ. ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ ಏನು ಸುಂದರ ನಾದ ಮಕರಂದ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಬೇಗ ಮಾಡ್ಕಣ ಪ್ಲೀಸ್, ಬೇಗ. ಬೇರೆ ಯಾವ್ದಾದ್ರೂ ಮ್ಯಾಚ್ ಇದೆಯಾ? ಹಾಗೆ ಇದೆ ಕಣೋ, ಅಜ್ಜನ ಜೊತೆ ಬ್ಯಾಂಕ್ ಹೋಗೋಕಿದೆ. ಹಾ ಕಣೋ, ವಯಸ್ಸಾದ್ರೆ ರನ್ನರ್ ಬೇಕೇ ಬೇಕು. ಆದ್ರೆ ಬ್ಯಾಂಕಿಂಗ್ ನಲ್ಲಿ ಬೇಡ. ಅದೇ ತರ RBI ಹೇಳ್ತಾ ಇದೆ, ಸೀನಿಯರ್ ಸಿಟಿಜನ್ಸ್ ಎಲ್ಲಕ್ಕಿಂತ ಮೊದಲು. ನಿಮ್ಮ ವಯಸ್ಸು 70ಕ್ಕಿಂತ ಹೆಚ್ಚಿದ್ರೆ, ವಿಕಲಾಂಗರಾಗಿದ್ರೆ, ನಿಮ್ಗೆ ಬ್ಯಾಂಕ್ಗೆ ಹೋಗಲು ಆಗದಿದ್ರೆ ಬ್ಯಾಂಕೇ ನಿಮ್ಮ ಹತ್ತಿರ ಬರುತ್ತೆ, ಅದು ಅಗತ್ಯ ಸೇವೆಗಳ ಜೊತೆ ಮತ್ತು ಮಿತ ಬೆಲೆಯಲ್ಲಿ. ಸೀನಿಯರ್ ಎಲ್ಲಕ್ಕಿಂತ ಮೊದಲು RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಸೀರೆ ಬಗ್ಗೆ ಮಾತಾಡ್ತಾ ಇದ್ವಿ ಟಾಪ್ 20 ಕಾರ್ಯಕ್ರಮದಲ್ಲಿ. ವಿಶೇಷವಾಗಿ ರವಿಕೆ ಬಹಳ ಮುಖ್ಯ ಆಗುತ್ತೆ ಸೀರೆನಲ್ಲಿ ಅಂತ ಹೇಳ್ತಾ ಇದ್ವಿ. ಸಾದಾ ರವಿಕೆಯಿಂದ ಹಿಡಿದು ಸೀರೆಗಿಂತಲೂ ಹೆಚ್ಚು ತೂಗುವ ಭಾರವಾದ ಕಸೂತಿಯಲ್ಲೇ ಮುಳುಗೋಗಿರುವ ರವಿಕೆಗಳು ಇರುತ್ತೆ. ಸೀರೆ ಎಷ್ಟೇ ಸುಂದರವಾಗಿದ್ರೂ ಒಂದು ಸಾಧಾರಣ ರವಿಕೆಯಿಂದ ಆ ಸೀರೆನ ಅದು ಮಂಕಾಗಿಸುತ್ತೆ. ಸುಂದರವಾಗಿರೋ ರವಿಕೆ ಅದೇ ಸಾಧಾರಣ ಸೀರೆಯ ಸೊಗಸನ್ನ ಇನ್ನೂ ಹೆಚ್ಚಾಗಿ ಮಾಡುತ್ತೆ. ಇನ್ನು ಮದುವೆ ಹಬ್ಬ ಹರಿದಿನಗಳು ಬಂದ್ರೆ ಮಹಿಳೆಯರನ್ನ ಕೇಳಬೇಕಾ? ಒಂದು ತಿಂಗಳಿರುವಾಗಲೇ ಅವರ ಸಂಘ ಊರಿನ ಎಲ್ಲಾ ಟೈಲರ್ಗಳನ್ನ ಗುತ್ತಿಗೆ ಪಡೆದಿರ್ತಾರೆ. 150 ತರದ ವಿಭಿನ್ನ ವಿನ್ಯಾಸದ ರವಿಕೆಗಳನ್ನ ನೋಡಿದ್ರೂ ಸಮಾಧಾನ ಆಗೋದು. ಸೀರೆ ಕೊಳ್ಳುವಾಗಲೇ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ, ಈ ರೀತಿ ಬ್ಲೌಸ್ ಇರಬೇಕು, ಈ ವಿನ್ಯಾಸದ್ದಿರಬೇಕು ಅಂತೆಲ್ಲ ಅವರು ಲೆಕ್ಕಾಚಾರ ಶುರು ಆಗ್ಬಿಟ್ಟಿರುತ್ತೆ. ಎಲ್ಲದಕ್ಕಿಂತ ಬೇರೆ ವಿನ್ಯಾಸದ ಬ್ಲೌಸ್ ಉಟ್ಕೊಂಡು ತೊಟ್ಕೊಂಡು ಟ್ರೆಂಡ್ ಹುಟ್ಟು ಹಾಕೋ ಹುಚ್ಚು ಕೆಲವರಲ್ಲಿರುತ್ತೆ. ಯಾವ ಥರ ಡಿಸೈನ್ ಬೇಕು ನಿಮಗೆ ಅಂತ ಟೈಲರ್ ಕೇಳೋದಕ್ಕೂ ಮುಂಚೆ ದೊಡ್ಡ ಪಟ್ಟಿನೇ ಇರುತ್ತೆ ನಮ್ಮ ಹತ್ರ. ಈಗಿನ ಟ್ರೆಂಡ್ ಏನಿದೆ, ಬ್ಯಾಕ್ ನೆಕ್ ಅರ್ಧ ಇಂಚು ಸ್ವಲ್ಪ ಡೀಪ್ ಮಾಡಿ, ತೋಳು ಸ್ವಲ್ಪ ಉದ್ದ ಸಣ್ಣ ಮಾಡಿ, ತೋಳಿನ ತುದಿಗೂ ಲೇಸ್ ಹಚ್ಚಿ, ಹಿಂದೆ ಸ್ವಲ್ಪ ಲೇಸ್ ಉದ್ದಕ್ಕೆ ಬಿಡಿ, ಒಂದ ಎರಡ ಪಟ್ಟಿ ಬೆಳೀತಾನೇ ಇರುತ್ತೆ. ಇನ್ನು ಸಾಕಷ್ಟು ಮಾತಾಡೋಣ, ಆದ್ರೆ ಅದಕ್ಕೂ ಮುಂಚೆ ಈ ಗೀತೆನಲ್ಲಿ ರಮ್ಯಾ ಅವರು ಸೀರೆ, ಅವರ ಸೀರೆಯ ಬಣ್ಣ ಈ ಗೀತೆನಲ್ಲಿ ಬದಲಾಗ್ತಾ ಇರುತ್ತೆ. ಅದೇ ಸೀರೆ ಉಟ್ಟಿರ್ತಾರೆ, ಆದರೆ ಗ್ರಾಫಿಕ್ಸ್ನಿಂದ ಅದೆಲ್ಲ ಬದಲಾಗ್ತಾ ಇರುತ್ತೆ, ಬಹಳ ಮುದ್ದಾಗಿ ಕಾಣ್ತಾರೆ. ಯಾವ ಗೀತೆ ಅದು, ಬನ್ನಿ ಕೇಳ್ಕೊಂಡು ಬರೋಣ. ಜೊತೆ ಜೊತೆಯಲ್ಲಿ ಚಿತ್ರದ ಹಾಡಿದಾಗಿತ್ತು. ಬಾಂಬೆ ಎಸ್ ಜಯಶ್ರೀಯವರು ಹಾಡಿದಂತಹ ಈ ಗೀತೆಯ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು ಸಂಗೀತ ನೀಡಿದ್ರು. ಹರಿಕೃಷ್ಣ. ಸೀರೆ ಬಗ್ಗೆ ಮಾತಾಡ್ತಾ ಇದ್ವಿ. ಇಂದಿನ ಟಾಪ್ 20 ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆಗ್ಲೇ ಹೇಳ್ತಾ ಇದ್ವಿ ರವಿಕೆ ಬಗ್ಗೆ ಇಷ್ಟೆಲ್ಲ ಕೇಳ್ತಾರೆ, ಇನ್ನೂ ಈ ಪಟ್ಟಿ ಬೆಳೀತಾನೆ ಹೋಗುತ್ತೆ. ಹಿಂದೆ ಸ್ವಲ್ಪ ಲೇಸ್ ಉದ್ದಕ್ಕೆ ಬಿಡಬೇಡಿ, ಆದರೆ ಲೇಸಿನ ಜೊತೆ ತುದಿಗೆ ದೊಡ್ಡ ಏನಂತಾರೆ ಗೊಂಡೆ ಹಾಕಿ, ಸ್ಟೋನ್ ವರ್ಕ್ ಜಾಸ್ತಿ ಬೇಡ, ಎಂಬ್ರಾಯ್ಡ್ರಿ ವರ್ಕೇ ಜಾಸ್ತಿ ಇರಲಿ, ಪ್ಯಾಡ್ ಹಾಕಿ, ಫುಲ್ ಸ್ಲೀವ್ಸ್ ರೇಷ್ಮೆ ಸೀರೆಗೆ ಮ್ಯಾಚ್ ಆಗುತ್ತಾ, ಆದರೆ ಫುಲ್ ಸ್ಲೀವ್ಸ್ ಇರಲಿ, ಇಲ್ದಿದ್ರೆ 3 ಇಂಚ್ ಸಾಕು, ಕಾಲರ್ ಬ್ಲೌಸ್ ಎಷ್ಟಾಗುತ್ತೆ, ಹುಕ್ಸಿಂದೇ ಬರಲಿ, ಲಾಸ್ಟ್ ಟೈಮ್ ಹೊಲಿದಿದ್ದು ಫಿಟ್ಟಿಂಗ್ ಯಾಕೋ ಸರಿ ಇರಲಿಲ್ಲ, ಈ ಸ್ವಲ್ಪ ಸ್ವಲ್ಪ ಸರಿಯಾಗಿ ಹೊಲಿಲಿ ಈ ಸತಿ, ಇಲ್ಲಾಂದರೆ ಬ್ಲೌಸ್ ಸರಿಯಾಗಿ ಕೂರಲಿಲ್ಲ ಅಂದರೆ ಸೀರೆನೂ ಸರಿಯಾಗಿ ಕೂರಲ್ಲ. ಮುಂದೆ ನೆಕ್ ಡೀಪ್ ಮಾಡಬೇಡಿ, ಬ್ಲೌಸ್ ರೆಡಿ ಮಾಡುವಾಗ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಹೊಲಿಗೆ ಹಾಕಿ, ಯಾಕಂದರೆ ಮುಂದೆ ದಪ್ಪ ಆದರೆ ಆ ಹೊಲಿಗೆ ಬಿಚ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಲ್ವಾ. 15 ದಿನದಲ್ಲೇ ಬ್ಲೌಸ್ ರೆಡಿ ಆಗುತ್ತಾ? ಅಬ್ಬಬ್ಬಾ, ಒಂದಾ ಎರಡ ಒಂದು ಬ್ಲೌಸ್ ಹಿಂದೆ ಅದೆಷ್ಟು ಪ್ರಶ್ನೆಗಳಲ್ವಾ. ಪಾಪ ಆ ಟೈಲರ್ಗೆ ಎಂಥ ಒಂದು ಸಹನೆ ಇರಬೇಕು. ರವಿಕೆ ಅಂತಲೇ ನೆನಪಾಗೋದು ಕನ್ನಡದ ಮಿನುಗುತ್ತಾರೆ ಕಲ್ಪನಾ ಅವರು. ರವಿಕೆ ಜೊತೆ ಈ ನಟಿ ಮಾಡಿದ ಮೂಡಿ ಈಗಲೂ ಅಷ್ಟೇ ಜೀವಂತವಾಗಿದೆ. ಶರಪಂಜರದಲ್ಲಿ ಒಂಥರ ರವಿಕೆ, 2 ಕನಸು ಚಿತ್ರದಲ್ಲಿ ತಮ್ನಮ್ಮ ಹಾಡಿನಲ್ಲಿ ಆ ಕಲ್ಪನಾ ಅವರ ತೋಳಿಲ್ಲದ ರವಿಕೆ, ಆ ರೇಷ್ಮೆ ಸೀರೆ ತೋಳಿಗೆ ಹಾಕಿದ ಆಭರಣ ಇರುತ್ತಲ್ವಾ, ಅದು ಈಗಲೂ ಎಲ್ಲರಿಗೂ ಇಷ್ಟ ಆಗುತ್ತೆ, ಅಷ್ಟೊಂದು ವಿಭಿನ್ನವಾಗಿರುತ್ತೆ. ಹಾಗೆ ಆಗೆಲ್ಲ ಕಲ್ಪನಾ ಅವರೇ ಅವರ ವಸ್ತ್ರ ವಿನ್ಯಾಸನ ಅವರೇ ಮಾಡ್ಕೋತಾ ಇದ್ರಂತೆ. ಬಯಲುದಾರಿ ಚಿತ್ರದಲ್ಲಿ ಅವರ ಅಗಲಗಲ ಗಾಳಿಗೆ ಹಾರುವ ತೋಳಿನ ರವಿಕೆ ಎಲ್ಲರ ಮನಸ್ಸಿನಲ್ಲೂ ಹಾಗೆ ಅಚ್ಚಳಿಯದೆ ಉಳಿದಿದೆ. ಹಳದಿ ಬಣ್ಣದ ಸೀರೆ ಉಟ್ಟು ಬಾನಲ್ಲೂ ನೀನೆ ಅಂತ ಅವ್ರು ಹಾಡಬೇಕಾದ್ರೆ ಅದೆಷ್ಟು 1000 ಸತಿ ಹಾಡಿನ ಕೇಳಿದ್ರು ಸಾಕಾಗಲ್ಲ ಅನ್ಸುತ್ತೆ. ಬನ್ನಿ ಇನ್ನೊಂದ್ಸತಿ ಹಾಡಿನ ಕೇಳ್ಕೊಂಡು ಬರೋಣ. ಮನದಲ್ಲೂ ನೀನೇ ಮನದ ಬಯಲುದಾರಿ ಚಿತ್ರದ ಗೀತೆ ಇದಾಗಿತ್ತು. ಎಸ್ ಜಾನಕಿ ಅವರು ಹಾಡಿದಂತಹ ಈ ಗೀತೆಯ ಸಾಹಿತಿ ಚಿ ಉದಯಶಂಕರ್ ಅವರು. ಸಂಗೀತ ನೀಡಿದರು ರಾಜನ್ ನಾಗೇಂದ್ರ. ಸೀರೆ ಬಗ್ಗೆ ಮಾತಾಡ್ತಾ ಇನ್ನೊಂದು ಗೀತೆ ನೆನಪಾಗುತ್ತೆ, ಎರಡು ಕನಸು ಚಿತ್ರದ್ದು. ಈ ಹಾಡಲ್ಲಿ ಮಂಜುಳಾ ಅವರು ಏನಿಲ್ಲ ಅಂದ್ರೆ ಒಂದು ಮೂರ್ನಾಲ್ಕು ಸೀರೆ ಬದಲಾಯಿಸ್ತಾರೆ. ಎಲ್ಲ ಅಪ್ಪಟ ರೇಷ್ಮೆ ಸೀರೆಗಳೇ, ಅಷ್ಟು ಚಂದವಾಗಿರುತ್ತೆ ನೋಡೋಕೆ, ಅಷ್ಟೇ ಮುದ್ದಾಗಿ ಕಾಣಿಸ್ತಾರೆ ಅವರು. ಯಾವ ಹಾಡಂತ ನೀವಾಗಲೇ ಊಹಿಸಿರ್ತೀರಾ? ಹೌದು, ಎರಡು ಕನಸು ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಮಂಜುಳಾ ಅಭಿನಯ ಇರುವ ಈ ಹಾಡು ನಿಮಗಾಗಿ ಟಾಪ್ 20. ನೊಂದರು ನೀ ನಾ